ಆದ್ರೆ ಅದನ್ನ ರೈತ ಬೆಳ್ಕೊಂಡು ನಿಂತ ಕಟಾವ್ ಮಾಡೋ ಟೈಮ್ನ್ಯಾಗ ಮಳೆಯಾಗಿ ಆಣಿಕಲ್ಲ ಸಿಡ್ಲ ಗುಡುಗ ಮಳೆ ಆತಂದ್ರ ಅವಾಗ ಇಡೀ ಪಡಾನ ನಾಶ ಹೋಗತಿ. ಎಷ್ಟೋ ಜನರು ಹೊಲಾನು ಮಾರ್ಕೊಂಡಾರ, ಎಷ್ಟೋ ಜನರು ಏನೈತಿ ಅದಕ್ಕೆ ಇದು ನೇಣು ಹಾಕೊಂಡು ಸತ್ತಾರಿ. ಈ ವಿಷಯದಾಗ ನಾವು ಮಾಡೀವಿ, ಆದ್ರೆ ಏನೈತಿ ನಮಗ ಈ ವರ್ಷ ಅಂದ್ರೆ ಇದು 6-7 ವರ್ಷ ನಾವು ಏನ್ ಮಾಡಿ ಹೊಸ ಪಡ ಅಂತ ಏನ್ ಮಾಡಿದೀವಿ ಅದು 2 ವರ್ಷ ಆತ್ ನಮಗ್ ಕೈನ ಕೊಡಾಕತೈತ್ರಿ. ಒಳ್ಳೆ ಫ್ಲವರಿಂಗ್ ಇದ್ದಾಗ ಮಳೆ ಚಾಲು ಆಕತಿ. ಹೋದ ವರ್ಷ ಲಾಸ್ಟ್ ಮೂಮೆಂಟ್ನೆ ಮಾಡಿದೀವಿ, ಅವಾಗೂ ಸೈಕ್ಲೋನ್ ಬಂದು ಹೋತು. ಈ ವರ್ಷ ಅದಕ್ಕಿಂತಲೂ 1 ತಿಂಗಳು ಅಗಾವ ಮಾಡಿದೀವಿ. ಧಾರಾಕಾರ ಮಳೆ 15 ದಿವಸ ಏಕ ಮಳೆ ಐತಿ, ಮಳೆ ಐತಿ ಎಲ್ಲಾ ಫ್ಲವರಿಂಗ್ ದಾಗ 7 ಎಕರೆ ಪೇಲನ್ ಆತ. ಮೊದಲಿಂದ ಏನ್ 8 ಎಕರೆ ಅಕ್ಟೋಬರ್ 1 ಮಾಡಿದೀವಿ ಅದು ಚಲೋ ಆತಿ. ಅದ ಈಗ ಅದನ್ನ ಕಟಾವ್ ಮಾಡಿ ಹಾಕಿವಿ, ಚಲೋ ಐತಿ. ಹಿ ಕಟ್ ಮಾಡಿದ್ದೇನೈತಿ ಈಗ ನಮಗ ಹಾನಿನ ಅದು ಮಿನಿಮ. ಅಂದ್ರೆ 20-25 ಲಕ್ಷ ರೂಪಾಯಿ ನಮಗ ರೈತಗ ಹಾನಿ ಮಾಡ್ತದ. ಮತ್ತೆ ಇಂಥ ಸಂದರ್ಭದೊಳಗ ನೀವು ಹೆಂಗ್ ಅದನ್ನ ತಾಳ್ಕೋತೀರಿ, ಏನ್ ಮಾಡ್ತೀರಿ, ಮುಂದೆ ಈ ದ್ರಾಕ್ಷಿ ಇಟ್ಕೋಬೇಕು ಅಥವಾ ತೆಗಿಬೇಕು ಅನ್ನುವಂತದ ಭಾವನೆಗಳು ಬರಬಹುದಲ್ಲ? ಹೌದ್ ಸರ್, ನೀವು ಹೇಳೋದು ಸತ್ಯ ಐತಿ. ಅದ ಈ ನುಕ್ಸಾನ ನೋಡಿದ್ರ ನೀವು ಹೇಳೋದು ಕೆಲವೊಬ್ರು ಅಂಜಿ ತೆಗ್ದ ಬಿಟ್ಟಾರ್ರಿ. ಯಾಕಂದ್ರೆ ನಮಗ ಇನ್ನುಳದ ಭೂಮಿ ಅದಾವ ಬೇರೆ, ನಮ್ಮ 35-40 ಎಕರೆ ಜಮೀನ್ ಅದಾವ. ಬೇರೆ ಜಮೀನಿನೊಳಗೆ ನಾವು ಕಬ್ಬು ಅದು ಹಾಕೊಂಡಿದೀವಿ. ನಾವು ಇಲ್ಲಿ ನುಕ್ಸಾನ ಆದ್ರೂ ಅದು ಬರ್ತೈತಿ, ನಾವು ತಡ್ಕೊಳ್ಳೋ ಶಕ್ತಿ ನಮ್ಗೈತಿ. ಆದ್ರೆ ಬರೇ 1-4 ಎಕರೆ ಜಮೀನ್ ಇದ್ರ ರೈತ ಇದನ್ನ ಮಾಡಿದಂದ್ರ ಅವಂಗ ಉಳಗಾಲಿಲ್ಲ. ಅವಂಗ ಯಾಕೆ ಉಳಗಾಲಿಲ್ಲ ಅಂದ್ರೆ ಹಿಂಗ ಏನಾರ ಬಂದ ಇವತ್ತ ಚಂಡಮಾರುತನಾಗ್ಲಿ ಸೈಕ್ಲೋನರ್ ಆಗ್ಲಿ ಏನೇನೋ 108 ಮಳಿ ಬರ್ತಾವ್ರಿ. ಹಂಗ ಏನರ 4 ಎಕರೆ ಅದಾವ ಅದ್ರಾಗ ಸಿಕ್ಕೊಂಡದ ಕರೆ ಆದ್ರ ಅವ 10 ವರ್ಷ ಹಾಳಾಗಂಗಲ್ಲ. 10 ವರ್ಷ ಅವ್ನ ದಿನದಾಗ ಒದ್ದಾಡ್ಬೇಕಾಕತಿ. ಮತ್ತು ರೈತ ಆತ್ಮಹತ್ಯೆ ಯಾಕೆ ಮಾಡ್ಕೋತಾನ ಅಂತ ಕೇಳಿದ್ರ ಇದೇ ಉದಾಹರಣೆ. ಅವ್ ಅವೇನ್ ಯಾರಿಗೆ ಏನೋ ಕುಡಿದು ಲಾಜನಾಗಿದ್ದ ಹಳಗಾಲ ಮಾಡಿ ಅವೇನು ಉರ್ಲಾಕೊಂಡಿಲ್ಲ. ಅವ ಇಂತ ಹೊಡೆತಕ್ಕ ರೈತ ಹಾಕೋತಾನ. ಅದಕ್ಕೇನೈತಿ ಅದ ಉರ್ಲಾಕೊಂಡದಕ್ಕ ಸರ್ಕಾರ ಇನ್ನುಳಿದ ಮಂದಿ ಬೇರೆ ರೀತಿ ಮಾತಾಡ್ತಾರ. ಇದೇನೇ ಮಾಡ್ಯಾನ ಹಾಕೊಂಡಾನ ಬ್ಯಾರೆ ಖರ್ಚು ಮಾಡ್ಯಾನ ಅತ್ತಾರ. ಅದ ಎಲ್ಲಾ ಸುಳ್ಳು. ಅದ ರೈತಗ ಇದು ಪಕ್ಕ 100-100 ಸತ್ಯ. ಅದ ಲಾಸ್ ಆಗಿ ಅವ ನೇಣ ಹಾಕೋತಾನ. ಇವು ಇಂತ ಪ್ರಕೃತಿ ವಿಕೋಪದಿಂದನ ಆಕೈತಿ. ಮತ್ ಎದರಿಂದೂ ಆಗಂಗಲ್ಲ. ರೈತನ ಜೀವ ಬರೀ ಒಂದು ದೇನೆ ಸಂಬಂಧ ಇವತ್ತಿನ ಕಾಲದಾಗ ಯಾರು ಜೀವ ಕೊಡಂಗಲ್ಲ. ಅವಾಗ ಹಾನಿ ಆದಾಗ ಮಾತ್ರ ಮಾಡ್ಕೋತಾನವ. ಮತ್ತು ಬ್ಯಾರೆ ರೀತಿಯಿಂದ ಅವರಿಗೆ ಬ್ಯಾರೆ ಮೂಲದಿಂದ ಹಣ ಬರ್ತಿತ್ತಂದ್ರ ಅಂತವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರತೈತಿ. ಅವ್ರ ಯಾಕೆ ಉರ್ಲಾಕೋತಾರ ಹಾಕೊಳ್ಳಂಗಲ್ಲ. ಈ ಉದ್ದೇಶ ಇಟ್ಕೊಂಡ ದ್ರಾಕ್ಷಿ ಬೆಳೆಸೋದ್ ರೀತಿನೂ ಒಂದ್ ಮೆಥಡ್ ಐತ್ರಿ. ಅದಕ್ಕೆ ನಾವು ಬರೇ ಗೊಬ್ಬರ ಹಾಕಿ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಅದು ಅದಕ್ಕೆ ರೋಗ ರುಜಿ ಬಾಳ ಬರ್ತೈತಿ. ನಾವು 3-4 ವರ್ಷ ಬರೀ ಗೊಬ್ಬರ ಹಾಕಿ ಬೆಳೆಸಿದೀವಿ. ಹಿಂಗ ಆಗಕತ್ತಂತಲೇ ಈಗ ನಮ್ಮ ಹುಡುಗ ನಮ್ಮ ಮಗ 25 ವರ್ಷದ ಮಗ ಅದಾನ. ಅವ ಏಂತಿ 4 ವರ್ಷದಿಂದ ಅವ ಮಾಡಾಕತ್ಯಾನ. ಅವ ಏನ್ ಮಾಡ್ಯಾನ ಈ ಎಲ್ಲ ಕೆಲವೊಂದು ವಾಟ್ಸಪ್ ಮೊಬೈಲ್ ವಾಟ್ಸಪ್ ಮುಖಾಂತರ ಇವ್ ಏನಿವು ಇದು ಅತ್ತಾರಲ್ರಿ ಕಂಪ್ಯೂಟರ್ ಯುಗದೊಳಗ ಅವ ಹೊರಗಿನ ಎಲ್ಲ ಅವತರ ಮೊಬೈಲ್ ಒಳಗ ನೋಡ್ಕೊಂಡ ಮಾಡಿ ಅವಕ್ಕೆಲ್ಲ ಅರ್ಗ್ಯಾನಿಕ್ ಅಂತ ಹೇಳ್ಕಿಸಿಂದ ಏನೋ ಈ ಹಣ್ಣಾಡ್ತಾರ ಏನೇನೋ ಕೂಡಿಸಿ ಬ್ಯಾರಲ್ದೊಳಗ ಹಾಕಿ ಅದನ್ನ ಮಾಡೋದ್ರಿಂದ ಒಂದ್ ಸ್ವಲ್ಪ ರೋಗ ಈ ವರ್ಷ ಇಟ್ಟು ಮಳೆ ಆಗೈತಪ್ಪ ಅಂದ್ರೂ ನಮ್ಮ 50% ಹೋಗ್ಯಾವ 50% ಉಳ್ದಾವ. ಗೊಬ್ಬರ ಕಡಿಮೆ ಮಾಡಿವ್ರಿ, ಅರ್ಗ್ಯಾನಿಕ್ ಗೊಬ್ಬರ ಹಾಕ್ತಿವಿ. ಮತ್ತು ಇವು ದ್ರಾಕ್ಳದು ಗೋಮೂತ್ರವನ್ನು ನಾವು ಬಿಡುವುದರಿಂದ ಮತ್ತು ಹೆಚ್ಚು ಕಡಿಮೆ ನಾವು ಹೆಂಡಿ ಗೊಬ್ಬರ ಹಾಕೋದ್ರಿಂದ ರೋಗ ಕಡಿಮೆ ಬರ್ತೈತಿ. ಮತ್ತು ಗಿಡದೊಳಗೆ ಎನರ್ಜಿ ಹಚ್ಚಿರ್ತೈತಿ. ಅದಕ್ಕೆ ಬರೇ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಗಿಡ ಏನ್ ಮಾಡ್ತೈತಿ ನೋಡಕ್ ಚಂದ ಕಾಣ್ತೈತಿ. ಆದ್ರೆ ಹಿಂಗ ಏನಾರ ಪ್ರಕೃತಿ ವಿಕೋಪ ಆದಾಗ ತನ್ನ ಇಡೀ ತನ್ನ ಹೂವ ಕಾಯಿ ಎಲ್ಲ ಕಳ್ಕೊಂಡ್ಬಿಡ್ತೈತಿ. ನಾವು ಸ್ವಂತ ಇದನ್ನ ನಾವು ವಿಚಾರ ಮಾಡಿ ಗೊಬ್ಬರ ಕಡಿಮೆ ಮಾಡಿ ನಾವು ಬಡ್ಡಿಗೆ ಅವಕು ನಾವು ಕಬ್ಬಿನ ರಾವದಿ ಕಟ್ ಮಾಡಿಸಿ ಅವು ದ್ರಾಕ್ಷಿ ಬಡ್ಡಿಗೆ ಹಾಕ್ತಿವ್ರಿ. ಅದು ಏನ್ ಮಾಡ್ತೈತ್ರಿ, ಬ್ಯಾಸಿಗೆ ಒಳಗೆ ನೀರು ಕಡಿಮೆ ಆದಾಗ ತಂಪ ಹಿಡಿತೈತಿ. ಮತ್ತು ಕಸ ಮಾಡಿ ಕೊಡಂಗಲ್ಲ ರೈತಗ, ಅದು 3-4 ತರ ಲಾಭ ಐತ್ರಿ. ಅದು ಗೊಬ್ಬರನು ಆಕೈತಿ, ಕಸಾನು ಎಬ್ಬಿಸಿ ಕೊಡಂಗಲ್ಲ, ಮತ್ತೇನೈತಿ ತಂಪ ಹಿಡಿತೈತಿ ಭೂಮಿ. ಆ ಉದ್ದೇಶ ಇಟ್ಕೊಂಡ ಈಗ ನಾವು ಅದಕ್ಕೆ ಸರ್ಕಾರಿ ಗೊಬ್ಬರ ಕಡಿಮೆ ಮಾಡಿ ಇವು ಫ್ಯಾಕ್ಟ್ರಿ ಮಳ್ಳಿ ಗೊಬ್ಬರ ಮತ್ತು ಈ ರೌದಿ ಅದ್ರ ಗಿಡ ತಪ್ಪಲ್ಲ ಇಂಥದ್ದು ಹಾಕೋದ್ರಿಂದನೂ ಒಂದು ಸ್ವಲ್ಪ ರೋಗ ಕಡಿಮೆ ಆಕೈತಿ. ಮತ್ತ ಈಗ ನಾವು ಬರೇ ಗೊಬ್ಬರ ಚಲೋ ತಂಗಿ ಉತ್ಪನ್ನ ತೆಗಿಬೇಕು, ಹೆಚ್ಚಿಗೆ ನಾವು ಇಳುವರಿ ಮಾಡ್ಕೋಬೇಕಂತೇಳಿ ನಾವು ಗೊಬ್ಬರ ಹಾಕಿದೀವಿ ಅಂದ್ರೆ ಗಿಡನ 10 ವರ್ಷದಾಗ ಬಾದ ಆಗಿಬೇಕು. ಅದನ್ನ ಏನೈತಿ ನಾವು ಗಿಡ ಹೆಚ್ಚಿಗೆ ಇದನ್ನ ನಾವು ಬಳ ಬದುಕಿಸ್ಬೇಕಪ್ಪ, ಹೆಚ್ಚಿಗೆ ಅದ್ರ ಲಾಭ ತಿನ್ಬೇಕಂದಿವಂದ್ರ ಅದನ್ನ ನಾವು ಈ ಸರ್ಕಾರಿ ಗೊಬ್ಬರವನ್ನು ಕಡಿಮೆ ಮಾಡಿ ನಾವು ಈ ಮಲ್ಚಿಂಗ್ ಅದಾರಲ್ಲ, ಮಲ್ಚಿಂಗ್ ಅಂದ್ರ ಈ 12 ಇವೆಲ್ಲ ರೌದಿ ತಪ್ಪಲ ಎಲ್ಲಾ ತಂದ ಕಿಸಿಂದ ಬಡ್ಡಿಗೆ ಹಾಕಿ ಮಾಡೋದ್ರಿಂದ ಅದಕ್ಕೆ ಭೂಮಿ ಮೆದು ಆಕೈತಿರಿ, ಭೂಮಿ ಮೆದು ಆಕತಿ. ಮೆದು ಆಗುದ್ರಿಂದ ಆ ಬೇರಿಗೆ ಅದಕ್ಕೆ ಇಮ್ಮಳತಿ ಒಳಗೆ ಭೂಮಿ ಒಳಗೆ ಅದಕ್ಕೆ ಹರಡಕ್ ಅನುಕೂಲ ಆಕತಿ. ಅವಾಗ ಗಿಡಕ್ಕೆ ಏನೈತಿ ಭೂಮಿ ಒಳಗಿನ ಶಕ್ತಿ ತಗೊಳಕ್ ಅನುಕೂಲ ಆಕತಿ. ಎರಡ್ ವರ್ಷದಿಂದ ಮಾಡಾಕತ್ತೀವ ಅದು ಮಿನಿಮಮ್ ಅದ ಅದಕ್ಕೆ ಹೊಂದ್ಕೋಬೇಕಂದ್ರ ಮೂರು ವರ್ಷ ಟೈಮ್ ತಗೋತತಿ. ಈ ವರ್ಷ ನಾವು ಇನ್ನು ಮುಂದಿನ ಅಕ್ಟೋಬರ್ ಹೋಗಿ ಏಪ್ರಿಲ್ ಚಾಟ್ನಿ ಮಾಡಿ ಏನ ಮುಂದೆ ನಾವು ಕಾಯಿ ಹಿಡಿತೀವಲ್ರಿ 2022-23 ಅವಾಗ ನಾವು ನಮ್ಮ ಪೀಕ್ ಹೆಂಗ್ ಬರ್ತೈತಿ ಅನ್ನೋದ್ರ ಮ್ಯಾಗ ನಮಗೆ ನಾವು ಮಾಡೋದ್ರಿಂದ ಏನ ಲಾಭ ಆಕೈತೋ ಏನಾದ್ರೂ ನುಕ್ಸಾನ್ ಆಕೈತೋ ಅನ್ನೋದ್ರ ಬಗ್ಗೆ ನಮಗ ತಿಳ್ಕೊಳಕ್ ಅನುಕೂಲ ಆಕತ್ರಿ. ಆ ಉದ್ದೇಶ ಇಟ್ಕೊಂಡ ಅದನ್ನ ಮಾಡಾಕತ್ತೀವ್ರಿ. ಮತ್ತು ಇವು ಏನಂದ್ರ ಇವು ಕೆಲವೊಂದು ನಾವು ಎಣ್ಣೆ ಹೊಡಿತೀವಲ್ರಿ ಇವು ಅವ್ರನ್ನೆಲ್ಲಾನು ಈಗ ಬ್ಯಾರಲ್ದೊಳಗ 108 ಕೆಟ್ಟ ಇಸ್ಕಸ ಮತ್ತು ಇವು ಏನತಾವ್ರಿ ತಪ್ಪಲು ಯಾವುದೇ ತಪ್ಪಲು ಹಸಿರು ತಪ್ಪಲ ಬ್ಯಾರಲ್ದೊಳಗೆ ಹಾಕಿ 18 ದಿನ ಅದನ್ನ ಮುಚ್ಚಿಟ್ಟು ಆ ನಂತರ ಆ ನೀರು ಶೋಷಿ ತಗೊಂಡು ನಾವು ಅದನ್ನ ಗಿಡಕ್ಕೆ ಹೊಡೆದಿದ್ದಾದ್ರೆ ಗಿಡಕ್ಕೆ ಏನೈತಿ ತ್ರಿಪ್ಸ ಮತ್ತು ಇವು ಏನು ಬರ್ತಾವಲ್ರಿ ಮಿಲಿ ಭಾಗ ಅಂತೇಳಿ ಬರ್ದ ಇವೆಲ್ಲಾನು ಬರೀ ನಾವು ಈ ಬ್ಯಾರಲ್ದಾಗ ಹಸಿ ತಪ್ಪಲ ಹಾಕಿ ಮಾಡೋದ್ರಿಂದನು ಕಡಿಮೆ ಆಕಾವು. ನಾವು ಬ್ಯಾರೆ ಕಡೆ ಇದ್ರ ಬಗ್ಗೆ ಅನುಭವ ತಗೊಂಡ ನಮ್ಮ ಹುಡುಗರು ಮಾಡಕ್ ಹತ್ಯಾವ ಈಗ ಅದ್ರದ್ದು ಒಂದ್ ಸ್ವಲ್ಪ ನಮಗೆ ಅನುಕೂಲ ಅನಿಸೈತ್ರಿ ಇತ್ತಿತ್ತಲಾಗ. ಇನ್ನು ಮುಂದಿನ ದಿನವಾದ 22-23 ಅದ್ರ ರಿಸಲ್ಟ್ ಏನು ಅನ್ನೋದು ನಮ್ಗೆ ಪೂರಾ ಗೊತ್ತಾಕತ್ರಿ. ಕಳೆದ ವರ್ಷ ಅಂದ್ರೆ 2021 ಏನು ವರ್ಷ ಇತ್ತು ಅದು ದ್ರಾಕ್ಷಿ ಪಾಲಿಗೆ ಬಹಳಷ್ಟು ಕರಾಳವಾದಂತಹ ಒಂದು ವರ್ಷ ಅಂತ ಹೇಳ್ತಾರ. ಯಾಕಪ್ಪ ಅಂತಂದ್ರೆ ಐನ ಬೆಳವಣಿಗೆ ಆಗುವಂತಹ ಒಂದು ಟೈಮ್ನೊಳಗೆ ಹೂ ಇರುವಂತಹ ಟೈಮ್ನೊಳಗೆ ಸಣ್ಣ ಕಾಯಿ ಆಗುವಂತಹ ಒಂದು ಟೈಮ್ನೊಳಗೆ ಅವಾಗ ಚಂಡಮಾರುತ ಬೀಸಿ ಮಳೆಯಾಗಿ ಬಹಳಷ್ಟು ನುಕ್ಸಾನ ಆಯಿತು ಅನ್ನುವಂತಹ ಒಂದು ಮಾತು ಹೇಳ್ತಾರೆ. ಆ ಸಮಯದೊಳಗೆ ನಿಮ್ಮ ಒಂದು ತೋಟ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ತೋಟ ಆಗಿರಬಹುದು ಅಲ್ಲಿ ಯಾವ ರೀತಿಯಾದಂತಹ ಒಂದು ಅನುಭವ ನಮ್ಮ ರೈತರದು? ಅದ ಸರ್, ಈಗ ನಾ ಇದೇ ಹೇಳಿದ್ನಲ್ರಿ, ಚಂಡಮಾರುತ ಇವೆಲ್ಲ ಬಂದಾಗ ಲಾಸ್ ಆದದಂದ್ರು 100 ಸತ್ಯ ಐತ್ರಿ. ಕೆಲವೊಂದು ಏರಿಯಾ ಅಂದ್ರೆ ಈಗ ಚಂಡಮಾರುತ ಅಂದ್ರೆ ಅದು ಒಬ್ಬರಿಗೆ ಬರುದಿಲ್ರಿ, ಅದ ಸಾಮಾನ್ಯವಾಗಿ ಬತ್ತಪ್ಪ ಅಂದ್ರೆ ಎಲ್ಲರಿಗೆ ಬರ್ತತಿ. ಆದ್ರ ಮಳಿ ಅತ್ತಾರಲ್ರಿ, ಮಳಿ ಆಗುದತ್ತಾರಲ್ಲ, ಮಳಿ ಒಂದ್ ಏರಿಯಾ ಕಾಕತಿ ಒಂದ್ ಏರಿಯಾ ಆಗಂಗಿಲ್ಲ, ಅದು ಒಂದ್ ತೆದಲ್ಲಿ ಹಾನಿ ಮಾಡತತಿ, ಒಂದ್ ತೆದಲ್ಲಿ ಇಲ್ಲ. ಚಂಡಮಾರುತ ಅತ್ ಬಂದಾಗ ಹೆಚ್ಚು ಕಡಿಮೆ ಯಾರನ್ನು ಬಿಡಂಗಿಲ್ಲ, ಅದ ಎಲ್ಲಾರನು ಅದ ಅಳಗಾಲ ಹೆಚ್ಚ ಹೋಗತಿ. ಅವಾಗ ಏನೈತಿ, ಬಹಳ ಮಂದಿ ರೈತರ, ನೀವು ರೈತರು ನಾವು ದ್ರಾಕ್ಷಿ ಅವ್ರು ಕೂಡಿದಾಗ 20 ಎಕರೆದವನು ಇರ್ತಾನ, 10 ಎಕರೆದವನು ಇರ್ತಾನ, 5 ಎಕರೆದವನು ಇರ್ತಾನ, 2 ಎಕರೆದವನು ಇರ್ತಾನ, ಎಲ್ಲಾರ ಜೋಡಿನೂ ನಾವು ಕೂತ್ ಎಲ್ಲಿರುವಂತಲ್ಲಿ ಕೂಡಿದಾಗ ಸಂವಾದ ಮಾಡಿದ್ರೆ ಇದು ನಮ್ಮನ್ನ ನುಕ್ಸಾನ ಮಾಡತೈತಿ. ಒಂದ್ ವರ್ಷ ಮಾಡ್ತಿ ಅಂದ್ರ ಚಲೋತ್ತಂಗ್ ಬತ್ತಂದ್ರ 2-3 ಅಳಗಾಲಿಸ್ತತಿ. ನಾ ಎವರೇಜ್ ತೆಗೆದ್ರೆ ನಮ್ದು ಅದು ಏನೂ ಇಲ್ಲ ಅಂತೇಳಿ ತೋರಿಸ್ತದ, 0 ತೋರಿಸ್ತದ ಅಂತೇಳಿ ನಾವು ಎಲ್ಲಾ ರೈತರು ಕೂಡಿ ಮಾತಾಡಿದಾಗ ನಮಗೆ ಇದು ಕಂಡು ಬರ್ತತಿ. ಅದು ಒಮ್ಮೆ ಚಲೋ ಬೆಳೆದಿರ್ತತಿ, 2 ಏನೂ ಬೆಳೆಯಂಗಲ್ಲ. ನಾವು ಅದನ್ನ ಕನ್ಫರ್ಮ್ ಮಾಡಿ ಎವರೇಜ್ ನೋಡಕ್ ಹೋದ್ರೆ ಅದು 1 ನುಕ್ಸಾನ ನಮಗೆ. ನಾವು ಈ ಇವತ್ತಿನ ಜಾಗ ಇದ್ರಾಗ ಅದ್ರದ್ದೆಲ್ಲ ಏನೈತಿ, ಔಷಧ ಬಹಳ ದುಬಾರಿ, ಯಾಕಂದ್ರ ಅವತ್ರ ಮುಂದೆ ನಿಂದ್ರಾಂಗ್ಲಿ ಅಂಗಡಿ ಮುಂದೀಗ, ಮತ್ತ ರೋಗ ಬಿದ್ದಿರ್ತೈತಿ, ಅನಿವಾರ್ಯ ತಂದು ಹೊಡೆಯಬೇಕು ಅವ್ರ ರೈತ. ಮತ್ತ ಅದನ್ನ ಹೊಡಿಲಿಕ್ಕಂದ್ರ ಅದನ್ನ ಪೂರ ನಾವು ಸರಿಸಿ ಮಾಡ್ಬೇಕಂದ್ರ ಇವು ಎಲ್ಲ ನೋಡ್ರಿ, ಹೊಗೆ ಮನ್ಸು ಬೀಳ್ತತಿ, ಮುಂಜಾನೆ ಇಬ್ಬನಿ ಬೀಳ್ತತಿ, ಮತ್ತ ಇವು ಚಂಡಮಾರುತ ಬರ್ತತಿ, ಮಳೆ ಆಕತಿ, ಅವಕ್ಕೆ ಏನೇನು ಬೇಕು ಅವ್ನು ಹೊಡಿಯಬೇಕ. ಹೊಡಿಲಿಕ್ಕಂದ್ರ ಲಾಸ್ ಐತಿ, ಹೆಂಗ ಲಾಸ್ ಇಲ್ಲತ್ತ ಕೇಳಿದ್ರ ಅವ್ನ ಹನಿ ಬರ್ರಿ. ಅದು ಪ್ರಕೃತಿ ಏನೋ, ಈ ವರ್ಷ ಈ ದ್ರಾಕ್ಷಿ ಮನುಕ್ ನಾವು ಕಟ್ ಮಾಡಿ ಹಾಕಿ ರಾಶಿ ಮಾಡಾಗ ಸಾಕಷ್ಟು ಮಳೆ ಆದದ್ ಉದಾಹರಣೆ ಇದಾವ. ರ್ಯಾಕ್ ಒಳಕ್ಕೆ ಕಿತ್ತು ಯಾವ ಗಾಳಿ ಬಿಟ್ಟು ಚಂಡಮಾರುತಕ್ಕೆ. ಈ ವರ್ಷ ಏನಿಲ್ಲ, ಈ ವರ್ಷ ಏನೈತಿ, 2022 ಜನವರಿ ಫೆಬ್ರವರಿ ಮಾರ್ಚ್ದಾಗ ರೈತ ಶಾಂತ ಅದಾರ, ಯಾರು ಓಡಾಡಂಗಿಲ್ಲ, ಕಾಯಿ ಕಟ್ ಮಾಡಿ ಹಾಕ್ಯಾರ, ಚಂದ ಗಾಳಿ ಬಿಸಿಲೈತಿ, ಒಣಗತೈತಿ, ಹಿಂಗಾದ್ರ ರೈತಗೆ ಒಂದ್ ಸ್ವಲ್ಪ ಖುಷಿ ಅನಿಸ್ತತಿ. ಮತ್ತ ಕಾಯಿ ಕಟ್ ಮಾಡಿ ಹೊರಗಿದ್ದಾಗ ಮಳಿ ಕಾಟ, ಕಟ್ ಮಾಡಿ ರ್ಯಾಕ್ನೆ ಹಾಕಿದಾಗ ಗಾಳಿ ಕಾಟ, ಎರಡು ಕೂತು ಹೆಂಗ್ ತಡ್ಕೋಬೇಕು, ಅವ್ನು ತಡ್ಕೊಳ್ಳೋ ಒಂದ್ ಶಕ್ತಿ ಅವಂಗ. ಈಗ ಒಂದು 3 ರೈತನದ 3 ಇದ್ರ ಅದ್ರಾಗ 1 ದುಡಿಯವ್ರಿಗೆ, 1 ಏನ ದೇವರಿಗೆ, 1 ರೈತಗತಿರ್ತತಿ. ಮತ್ತ 3 ಹೋತಂದ್ರ ಬದುಕ್ತಾನೆ ಹಂಗ ಅವ್ ರೈತ. ಆ ಪರಿಸ್ಥಿತಿ ನೋಡಿದ್ರ ಹಂಗೈತಿ, ಅವ್ನ ಲಕ್ ನೋಡ್ರಿ, ರೈತನ ಲಕ್ ಇದ. ಮಳಿ ಆದ್ರ ಏರಿಯಾದ ಮೇಲೆ ಹೋಗತಿ, ಪ್ರಕೃತಿ ವಿಕೋಪ ಏನರ ಬಂದ್ರ ಯಾರನ್ನೂ ಬಿಡಂಗಿಲ್ಲ, ಇದು ಯಾವ ದೊಡ್ಡವನು ಬಿಡಂಗಿಲ್ಲ, ಸಣ್ಣವನು ಬಿಡಂಗಿಲ್ಲ. ಈ ಒಂದು ಉದಾಹರಣೆ ಇಟ್ಟುಕೊಂಡ ಕೆಲವೊಬ್ರು ಏನ್ ಮಾಡತ್ತಾರಿ, ಮನೆಯಾಗದು ಸ್ವಲ್ಪ ಗುದ್ದಾಡವ್ರು ಮತ್ತ ಒಬ್ಬಟ್ಟಿಗೆ ಇದ್ದಂದ್ರ ಅವ ಈ ದ್ರಾಕ್ಷಿ ತೆಗಿಲಕತ್ತಾನ. ಅವ್ ಯಾಕೆ ತೆಗಿಯಾಕತ್ತಾನ ಅಂದ್ರ ಇದಕ್ಕ ಗುದ್ದಾಡವ್ರಿ ಇಲ್ಲಿ ಮನ್ಯಾಗ, ಮತ್ತ ಎಣ್ಣೆ ಹೊಡಿಯಾಕ್ಬೇಕು, ಒಳ್ಳೆ ಎಣ್ಣೆ ಹೊಡಿಬೇಕಂತಿರ್ತೀವಿ, ಮಳೆ ಆಕತಿ, ಟ್ರ್ಯಾಕ್ಟರ್ ನಡೆಯಂಗಿಲ್ಲ, ಟ್ರ್ಯಾಕ್ಟರ್ ಒಳಗೆ ಸಿಕ್ಕೊಂಡ್ ಕುಂದಿರ್ತಾವು. ಮತ್ತ ಕೈ ಪಂಪ್ ಮಾಡಿ ಹೊಡಿಬೇಕಂದ್ರ ಇಂಬಳತಿ ದ್ರಾಕ್ಷಿ ಹಚ್ಚಿರ್ತಾನು, ಅವ್ನು 4-5 ಆಳು ತಗೊಂಡ್ ಹಚ್ಬೇಕಂದ್ರ ಅವ್ನ ದಿನಕ್ಕೆ 400 ರೂಪಾಯಿ ಪಗಾರ ಕೇಳ್ತಾನು, 5 ಮಂದಿ ಹಚ್ಚಿರಿ 2000 ರೂಪಾಯಿ ಖರ್ಚು ಆಕತಿ. ಮತ್ತ ಅದು ಒಂಥರ ನುಕ್ಸಾನ್ ಐತಿ, ಒಂದ ರೀತಿ ಇಲ್ಲ. ಆದ್ರೆ ಏನೈತಿ, ಪ್ರಕೃತಿ ವಿಕೋಪ, ಇವು ಚಂಡಮಾರುತ, ಇವು ಏನದಾವ್ರಿ, ಇವು ಏನೂ ಆಗ್ಲಿಕ್ಕಂದ್ರ ಅವ ದ್ರಾಕ್ಷಿ 100 ಲಾಭ ಐತಿ ರೈತರಿಗೆ ಅಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಈ ಟೈಪ್ ಆದ್ರೆ ಆಗಂಗಿಲ್ಲ, ಹೆಂಗಂದ್ರ ಕಾಯಿ ಕಟ್ ಮಾಡೋಕ್ಕಿಂತ ಮೊದಲ ಅಣಿಕಲ್ ಮಳಿ ಆಕತಿ, ಈ ಹೋಳಿ ಹುಣ್ಣಿಗೆ ಚಾಲುವರಿ ಮಳಿ, ಅವಕಾಳಿ ಮಳಿ ಬಂದ್ ಹೊಡಿತಿ ಅಂದ್ರ ಜರ್ ಕಟ್ಟ ಪಡ ಏನ ಕಟ್ ಮಾಡಿರ್ಲಿಕ್ಕೆ ಅವ್ ಒಟ್ಟು ಉದುರಿ ನೆಲಕ ಬೀಳ್ತಾವ್ರಿ. ಮತ್ತ ಮುಂಚೆ ಮಾಡಕ್ ಹೋದ್ರ ಶುಗರ್ ಬಂದಿರಂಗಿಲ್ಲ, ಅವನು ಶುಗರ್ ಬರ್ಲಿ ಅಂತೇಳಿ ಬಿಟ್ರ ಮಳಿ ಅಂಜಿಕಿ, ಶುಗರ್ ಬರಲಾರ್ದ ಕಟ್ ಮಾಡಿದ್ರ ಅಲ್ಲಿ ಕ್ವಾಲಿಟಿ ಬರಂಗಿಲ್ಲ. ಎರಡೂ ತರ ಐತ್ರಿ, ಅವ ನುಂಗಾಕು ಬರಂಗಿಲ್ಲ ಉಗಳಾಕು ಬರಂಗಿಲ್ಲ ರೈತಗ. ಅಂತ ಪರಿಸ್ಥಿತಿ ಒಳಗ ರೈತರ ಅದಾರ. ಇದನ್ನ ಸರ್ಕಾರ ನಿರ್ದಿಷ್ಟ ಬೆಲೆ ಅಂದ್ರೆ ಬೆಳೆದ ಪೀಕಿಗೂ ಬೆಲೆ ಇಲ್ರಿ. ದಲ್ಲಾಳಿಗಳು ಏನ್ ಮಾಡ್ತಾರ, ದೊಡ್ಡ ಶ್ರೀಮಂತ ಖರೀದಿ ಮಾಡ್ತಾರ, ಸಾವಿರಾರು ಕೋಟಿ ಹಾಕಿ ಸೋಯದಾಗ ಖರೀದಿ ಮಾಡಿ ಹೋಗ್ತಾರ. ನಾಳೆ ತಮ್ಮ ಮಾಲ ಹೊರಗಿನ ದೇಶಕ್ಕ ಬ್ಯಾರೆ ಕಡೆ ಶಿಫ್ಟ್ ಮಾಡಾಗ ಡೈರೆಕ್ಟ್ ಕರೆಸಿ ಕುಂದರಿಸಿ ವ್ಯವಹಾರ ಮಾಡ್ತಾರ. ಇದರ ಬದ್ರ ಇಷ್ಟ ಹಾಕೈತಿ ನನ್ನ ಮಾಲ ಒಯ್ತಿರಿ ಒಯ್ ಒಯ್ಲಿಕ್ ಬಿಡತಾನ. ಅವಾಗ ವ್ಯಾಪಾರಸ್ಥಕ್ ಮಾಲ ಸಿಗಂಗಿಲ್ಲ ಹೊರಗ. ಯಾಕೆ ಸಿಗಂಗಿಲ್ಲ ಅಂದ್ರೆ ರೈತ ಲಾಸ್ನಾಗಿರ್ತಾನ, ಎಲ್ಲಾ ಮಾರಿ ಖಾಲಿ ಕೂತಿರ್ತಾನ. ಮಾಲ್ ಯಾರು ತಿಕ್ಕಿರ್ತೈತಿ, ಬಂಡವಾಳ ಶಾಹಿ ಯಾರು ಇರ್ತಾರ ಅವ್ರು ತಿಕ್ಕಿರ್ತ ತೊಟ್ಟು ಮಾಲ. ಅವ ಇಟ್ಕೊಳ್ಳು ಶಕ್ತಿನೂ ಐತಿ, ದುಬಾರಿ ರೊಕ್ಕ ಹೆಚ್ಚಾತಿ ರೊಕ್ಕ ತಗೊಂಡ ಕೊಡು ಶಕ್ತಿನೂ ಐತಿ ಅವ್ನು. ಅವಾಗ ವ್ಯಾಪಾರಸ್ಥ ಏನ್ ಮಾಡ್ತಾನು, ನೇರವಾಗಿ ಅವನ್ ತೆಕ್ ಹೋಗಾನ. ಮಾರ್ಕೆಟಿಗೆ ಮಾಲ್ ಇರಂಗಿಲ್ಲ, ಮಾಲ್ ಇರ್ತೈತಿ. ಮಾಲ್ ಯಾರ್ದ ಇರ್ತೈತಿ, ಬಂಡವಾಳ ಶಾಹಿ ಅವ್ನು ತೆಗೆದು ಇಟ್ಕೊಂಡಿರ್ತಾನ ಅವನ್ ಮಾಲ್ ಇರ್ತೈತಿ. ಅವನೇ ಓದ್ ಹಸ್ತಾನ, ರೈತರ ಹೆಸರು ಹಸ್ತಾನ, ರೈತರ ಹೆಸರು ಹೆಚ್ಚು ಮಾರಾಟ ಮಾಡ್ಕೋತಾನ. ಆದ್ರೆ ಆ ರೈತ ಅದನ್ನ ಅಗವಾಗ ಕೊಟ್ಟು ಬಿಟ್ಟಿರ್ತಾನ, ರೈತಂದ ಏನು ಇರಂಗಿಲ್ಲ, ಹೆಸರು ಒಂದೇ ಇರ್ತತಲ್ಲಿ. ಹಂಗಾಗಿ ರೈತರು ಲಾಸ್ ಆಗತ್ತಾರ. ಇಡೀ ರಾಜ್ಯ ತುಂಬ ಆನ್ಲೈನ್ ಮುಖಾಂತರ ಮಾರಾಟ ಆದ್ರ ಒಬ್ಬ ಬೆಡಿದ್ದು ಒಬ್ಬ ಗೊತ್ತಾಗಬಾರ್ದು. ನಡುವಿನ ದಲ್ಲಾಳಿಗಳು ಯಾವಾರ ಲಾಭ ಬಾಳ ತಿನ್ನಕತ್ತಾರ, ರೈತರಿಗೆ ಇದು ನುಕ್ಸಾನ ಆಗತೈತಿ ಅಂತೇಳಿ ಆನ್ಲೈನ್ ಮಾಡ್ಯಾನ. ಆನ್ಲೈನ್ ಅಂದ್ರೆ ಏನು ಉದಾಹರಣೆ ರೀ ಸಾಹೇಬ್ರ, ಇದ್ರಾಗ ಆನ್ಲೈನ್ ಅಂದ್ರೆ ಇದು ನಮ್ದು ಬದುಕ ಇಷ್ಟೈತಿ. ಇದನ್ನ ಅವ ತಗೊಳವ ಹಿಂಗ ತೂರಾಡಂಗಿಲ್ಲ, ಕಾಳಷ್ಟು ನೋಡ್ತಾನ ಕೈಯಾಗ. ತನ್ನ ಮನ್ಸಿ ಬಂದಿತ್ತಂದ್ರೆ ಒಂದು ಪೇಪರ್ ಕೊಡ್ತಾನ್ರಿ, ಅವ್ ಯಾವಂದ ಅದು ಅಡ್ತಿರ್ತೈತಿ ನಾವು ಹಚ್ಚಿರ್ತೀವಿ ಅಲ್ಲಿ. ಇದು ನನಗೆ 180 ರೂಪಾಯಿ ಬರದ ಕಿಸಿಂದ ಎಪಿಎಂಸಿ ಆಫೀಸರ್ ಕೈ ಕೊಡ್ತಾರೆ. ಅವನು ಇನ್ನೊಬ್ ಬರ್ತಾನ, ಇವ್ 180 ಬರ್ದ್ರ ಅವ 160 ಬರೀತಾನ. ಇನ್ನೊಬ್ ಬರ್ತಾನ, ಅದ ಕಾಪಿನ ಕೊಟ್ಟಿರ್ತಾರ ಅವ್ರ ಕೈಯಾಗ, ಅವ 200 ಬರ್ದ ಹಸ್ತಾನ ಅಲ್ಲಿ. ಆದ್ರೆ ಆ 3 ಮಂದಿದು ನಾವ್ ಏನ್ ಬರ್ದೀವಿ ಅನ್ನೋದು ಅವನ್ ಇವ್ ಗೊತ್ತಿರಂಗಿಲ್ಲ, ಇವ್ ಅವ್ನ್ ಗೊತ್ತಿರಲ್ಲ. ಹಿಂಗಾಗಿ ಏನಕತ್ರಿ, ಮಾಲ್ ಚಲೋ ಇತ್ತಂದ್ರ ಅವ ಕಾಂಪಿಟೇಷನ್ ಮೇಲೆ ನನಗೆ ಚಲೋ ಐತಿ ಬಿಡಬಾರ್ದು ಅಂತೇಳಿ ಹೆಚ್ಚಿಗೆ ಬರೀತಾನ, ಅವನಿಗೆ ಹೆಚ್ಚಿಗೆ ಬರೀತಾನ. ಹಿಂಗ್ ಹೆಚ್ಚಿಗೆ ಬರೋದು ಕೊಟ್ರಂದ್ರ ರೈತಗ್ ಅನುಕೂಲ ಆಗತ್ತೆ. ಬಾಯಿಲೆ ಬೇಡುದಂದ್ರ ಅವ್ನು 180 ಬೇಡಿದಂದ್ರ ಇನ್ನೊಬ್ ಬೇಡಂಗಿಲ್ಲ ಅದನ್ನ, ಅಂದ್ರೆ ಇನ್ನೊಮ್ಮೆ ಅವ್ ಬೇಡಲ್ಲಿ ಇವ್ ಬೇಡಂಗಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರ ಅವ್ರು. ಒಬ್ಬ ಬೇಡದಲ್ಲಿ ಒಬ್ಬ ಬೇಡುದು ಬೇಡ, ನೀ ಬೇಡದಲ್ಲಿ ಸೊಯ್ದಾಗ ನೀನ ತಗೋ, ನಾ ಬೇಡದಲ್ಲಿ ನಾನ ತಗೋತನ ಅಂತೇಳಿ ದಲ್ಲಾಳಿಗಳು ವ್ಯವಹಾರ ಆಗೈತಿದು. ಇದನ್ನೇನೈತಿ, ಸರ್ಕಾರದವರು ಇದನ್ನ ಇಡೀ ರಾಜ್ಯ ತುಂಬಾ ಆನ್ಲೈನ್ ಮಾಡಿದ್ರೆ ಬಹಳ ಒಳ್ಳೇದಾಕತಿ. ಅವಾಗ ಏನ್ ಮಾಡ್ತಾರ್ರಿ ಅವರು, ಮತ್ತೊಂದು ಇಲ್ಲಿ ಹುಬ್ಳಿ ಹೋಗ್ತಾರ, ಚಿತ್ರದುರ್ಗ ಹೋಗ್ತಾರ, ಸಾಂಗ್ಲಿ ಹೋಗ್ತಾರ. ಹೆಚ್ಚು ಕಡಿಮೆ ರೈತಂದ ದ್ರಾಕ್ಷಿ ಏನೈತಿ ನೋಡ್ರಿ, ಆನ್ಲೈನ್ ದಾಗ ಯಾವ ಆಗ್ಬೇಕು, ಆನ್ಲೈನ್ ದಾಗ ಯಾವ ಆದ್ರೆ ರೈತಕ್ಕೆ ಒಂದು 10 ರೂಪಾಯಿ ಉಳಿತೈತಿ, ಇರ್ಲಿಕ್ಕಂದ್ರೆ ಉಳಿಯಂಗಿಲ್ಲ. ನಾವು ಆನ್ಲೈನ್ ದಾಗ ಕೊಟ್ಟು ನೋಡಿವಿ, ಹೊರಗೆ ಕೊಟ್ಟು ನೋಡಿವಿ. ಆನ್ಲೈನ್ ದಾಗ ಏನ್ ಮಾಡಕತ್ತಾರ್ರಿ, ಬರುವಾರ ಯಾರ್ರಿ ಆನ್ಲೈನ್ ದಾಗ ಮಾಲ್ ಹಚ್ಚ ಬೇಡವ್ರಿ, ಆನ್ಲೈನ್ ಇಡ್ತಾರ್ರಿ ಮಾಲ್, ಯಾರು ಯಾವಾರ ಬರಂಗಿಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ಅವರು ನಮ್ಮ ಬಾಕ್ಸ್ ಕೈ ತಗೊಂಡ ಈ ಹಿಂಗ್ ನೋಡು ಹೊತ್ನಾಗ ರೈತನ ಮಾಲ್ ಇದು ಹಿಂಗ್ ಐತೆ ಅಂತೇಳಿ ಬೇಡ್ತಿರ್ತಾರ, ಸುತ್ತ ಕಡೆ ಸವಾಲ್ದಾರ್ರಿ, ಹಿಂಗ್ ಹಾರಿಸ್ತಾರ್ರಿ. ಹಾರಿಸಿದ್ರಂದ್ರೆ ಒಂದ್ ನಮ್ಮ 15 ಕಿಲೋ ಬಾಕ್ಸ್ ನಂದು 3-4 ಕಿಲೋ ಮನುಕ್ ತೆಳಗ್ ಚೆಲ್ತಾರ್ರಿ ಅವ್ರು, ತೆಳಗ್ ಚೆಲ್ಲಿದ ಮನುಕ್ ಅವ್ರಿಗೆ ಅವ್ರು. ಅದಕ್ಕೆ ಏನ್ ಮಾಡ್ತಾರ ಅವರು, ಅದ್ರಾಗಿನ ನೋಡು ರೂಪದೊಳಗ ಕಡ್ಯಾಕ್ ಚೆಲ್ಲಿ 4-5 ಕಿಲೋ ಕಾಯಿ ಕೆಡ್ಕೊಂಡ್ಬಿಡ್ತಾರ ಕಾಳದ್ರಾಗ. ಅದಷ್ಟೇ ಹೋಗುದ್ರಿ, ಅದು ಬಾಕ್ಸಿಗೆ 4 ಕಿಲೋ ಕೆಡ್ಕೊಂಡ್ರಂದ್ರ ಅವ ಒಂದ್ ಬಾಕ್ಸಿಗೆ ಒಂದೊಂದು 1000 ಬಾಕ್ಸ್ ತಂದಿರ್ತಾನ ಅವ ಬಡ್ತಿ ಅವ್ರಿ, ಅವ್ ಎಷ್ಟು ಉಳಿತ ಹೇಳ್ರಿ ನೀವು. 4,000 ಕಿಲೋ ಉಳಿತ ಅವ್, 4,000 ಕಿಲೋ ಅಂದ್ರೆ 4 ಟನ್ ಆತದ. 4 ಟನ್ 150 ರೂಪಾಯಿ ಅವ್ ಹಿಡೀಲ್ ರೇಟ್, ಅವ್ನ್ ಏಟ್ ಆತ ಹೇಳ್ರಿ ರೊಕ್ಕ ನೀವು. 1 ಟನ್ನಿಗೆ 150,000 ಆತ. 4 ಟನ್ ಉಳಿತ ಅಂದ್ರೆ 6 ಲಕ್ಷ ರೂಪಾಯಿ ಅವ್ನ ನೆಟ್ ಅಮೌಂಟ್ ಬರೀ ರೈತನ್ ತೂರ್ಯಾಡಿದ ಕಾಳನ್ಯಾಗ ಉಳಿತ ಅವಾಗ. ಮತ್ತ ಅದನ್ನ ಆನ್ಲೈನ್ ದಾದ್ರ ಆನ್ಲೈನ್ ತೂರ್ ಪದ್ಧತಿ ಇಲ್ಲ, ಆನ್ಲೈನ್ ದಾಗ ಕೈಯಾಗ ಕಾಳ ಹಿಡಿದು ನೋಡುದು, ನೋಡಿ ಮತ್ತ ಅವ್ನ ಅಲ್ಲೇ ಹೋಗುದು, ಅದ್ ರೈತಗ್ ಉಳಿತಾಯ ಐತೆ. ಅದು ಇಂತಾದ್ ಮಾಡುದ್ರಿಂದ ದಲ್ಲಾಳಿಗಳು ಶ್ರೀಮಂತರ ಆಗತ್ತಾರ, ರೈತ ಲಾಸ್ ಆಗತ್ತಾನ. ರೈತ ಯಾಕೆ ಸಾಯ್ತಾನ ಅಂದ್ರೆ ಇದಕ್ಕ ಸಾವ್ತಾನ, ಅವನ ತನ್ನ ಆರ್ಥಿಕ ಕುಂಠಿತ, ಇವು ಪ್ರಕೃತಿ ವಿಕೋಪ, ಮಳೆಗಾಲ ಇವೇನ್ ಬರ್ತಾವು, ಇದರಿಂದ ಆಗಿ ಅವ್ನು ರೈತ ಸಾಯ್ತಾನ ಹೊರತಾಗಿ ಕಡೆಯಾಕಿನವ್ರು ಹಂಗ ಸತ್ತ ಹಿಂಗ ಸತ್ತ ಸುಮ್ಮನೆ ಸತ್ತ ಅನ್ನೋ ಹೆಸರು ಹೇಳ್ತಾರು, ಎಲ್ಲಾ ಸುಳ್ಳ. ರೈತನ ಸತ್ಯ ಯಾರು ಹೇಳಂಗಿಲ್ಲ, ರೈತ ನಿಜವಾಗ್ಲೂ ಅವ ತ್ರಾಸ ಆದಾಗ ಸತ್ತಿರ್ತಾನ. ಗೌಡ್ರೆ, ಈಗ ನಮ್ಮ ರೈತನಿಗೆ ಯೋಗ್ಯ ಬೆಲೆ ಬರಬೇಕು, ಅವರ ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಸಿಗಬೇಕು ಅಂತಂದಾಗ ಎಲ್ಲಾ ರೈತರು ಏನು ಬೆಳೆಗಾರರಿದ್ದಾರಲ್ಲ, ಎಲ್ಲಾ ರೈತರು ಒಂದು ಒಕ್ಕೂಟ ಮಾಡಿಕೊಂಡು ಸಾಮುದಾಯಿಕವಾಗಿ ಅಂದ್ರೆ ಸಾಮೂಹಿಕವಾಗಿ ಅದನ್ನ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ, ಯಾರೋ ಒಬ್ರು ವ್ಯವಸ್ಥೆ ನೆಟ್ವರ್ಕ್ನೊಳಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮಾಲ್ ಇಷ್ಟದೆ, ನಮ್ಮ ಉತ್ಪನ್ನ ಇಷ್ಟದೆ, ನಾವು ಈ ಒಂದು ಎ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ, ಬಿ ಗ್ರೇಡ್ ಅನ್ನ ಇಷ್ಟಕ್ಕೆ ಕೊಡ್ತೀವಿ ಅಂತೇಳಿ ವರ್ಗೀಕರಣ ಮಾಡಿಕೊಂಡು ಅದನ್ನ ನಮ್ಮ ದ್ರಾಕ್ಷಿಗೆ ನಾವೇ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಮಾರಾಟ ಮಾಡಿದ್ರೆ ಇದು ಸಮಸ್ಯೆ ಸಾಲ್ವ್ ಆಗಬಹುದಾ ಹೆಂಗ ಅಂತ. ಹೌದು ಸರ್, ನೀವು ಹೇಳುದು ಇದು ಸತ್ಯ ಐತಿ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸ್ಕೀಮ್ ತೆಗ್ದಾರ್ರಿ. ಏನ್ ತೆಗ್ದಾರ ಅಂದ್ರೆ ಅವರು 500 ಜನದ ಒಂದು ಮೆಂಬರ್ಶಿಪ್ ಮಾಡ್ಕೊಂಡ ಒಂದು ನೀವು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ರೀ. ಅದು ರೈತಗ ರೌದಿ ಪೆಂಡಿ ಕಟ್ಟು ಮಿಷನ್, ರಾಶಿ ಮಾಡುವ ಗೋಧಿ ರಾಶಿ ಮಾಡುವ ಮಿಷನ್, ಒಟ್ ಎಲ್ಲಾನು ರೈತಗೆ ಏನ್ ಬೇಕಾಗತೈತಿ ಎಲ್ಲಾ ಸಿಗುವಂತ ಒಂದು ಸ್ಕೀಮ್ ಐತೆ. ಆ ಸ್ಕೀಮ್ನಿಂದ ಈಗ ನಾವು ಏನೈತಿ ಅದನ್ನ ಮಾನ್ಯ 500 ಜನ ಮೆಂಬರ್ ಮಾಡಿ ಅದನ್ನೊಂದು ಒಕ್ಕೂಟ ಮಾಡ್ಬೇಕಂತ ಹೇಳಿ ಕಿಶಿಂದ

ಅವ್ರ ಏನೈತಿ ಅವ್ರ ತ್ರೂ ರೊಕ್ಕ ಅವ್ರಿಗೆ ಬರ್ತೈತಿ, 40 ದಿವಸಕ್ಕೆ ನಮ್ಮ ರೊಕ್ಕ ನಮ್ಮ ಕೈ ಸೇರ್ತೈತಿ. ನಮ್ಮತೆಗೆ ಯಾಕೆ ಬರುದಿಲ್ಲ ಅಂದ್ರೆ ಅವ್ರಿಗೆ ನಾವು 40 ದಿವಸ ನಾವು ಅಗಾವ ಹಂಗ ಕೊಟ್ಬಿಡ್ಬೇಕು ಮಾಲ. ಅವ್ರು ಯಾರು ಎಲ್ಲಿ ಅವರು, ನಾವು ರೈತರು, ಅವ್ರಿಗೆ ನಮಗೆ ಪರಿಚಯ ಇರಂಗಿಲ್ಲ. ಮತ್ತ ನಮ್ಮ ಆದಂತ ಕೆಲವೊಂದು ಸಂಬಂಧಪಟ್ಟಂತ ನಮ್ಮದು ಸಂಘ ಮತ್ತು ಒಂದು ಅದಕ್ಕೆ ಅದರದೇ ಆದಂತ ಒಂದು ಸೊಸೈಟಿ ಇತ್ತಂದ್ರೆ ಅದ್ರ ಮುಖಾಂತರ ಮಾರಿದ್ರೆ ನಾಳೆ ಆ ರೊಕ್ಕ ವಸೂಲಿ ಮಾಡಕ್ ಒಂದು ದಾಂಡಿ ಹಾಕತ್ರಿ. ನಾವು ಬರೀ ಕೈ ಮ್ಯಾಲೆ ಅವರಿದ ಈಗ ನಮ್ಮದೇ ಆದಂತ ನಮ್ದು ಈ ಗೌಡಪ್ಪ ಗೌಡ ಪಾಟೀಲ್ ಅಂತ ಹೇಳಿ ತಗೊಂಡಿ ಇವತ್ತು ಹೇಳಿ ಹೋಗ್ಬಿಟ್ರೆ ಆ ದುಡ್ಡು ಅವ್ರದ್ದು ಇಸ್ಕೊಳಕ್ ನಮ್ಗೆ ಹೆಂಗ ಆಕತಿ? ಒಂದು ಯಾವುದೇ ಒಂದು ಆಫೀಸ್ ಹತ್ತಿರ್ತೈತಿ, ಆ ಆಫೀಸ್ ತ್ರೂ ಹೋತಂದ್ರೆ ಅದಕ್ಕೆ ಒಂದು ಲೈನ್ ಇರ್ತೈತಿ, ಆ ಲೈನ್ ಪ್ರಕಾರ ಅದು ಬರ್ತೈತಿ ಹೋಗ್ತೈತಿ. ಅದನ್ನೇ ನಾವು ಮಾಡಕ್ ಹೊಂಟಿವ್ರಿ ಸರ್. ಈಗ ನಾವು ಮಾಡೋದು ಏನಂದ್ರೆ ನಾವು ಬೆಳೆದ ಮಾಲ ನಾವೇ ಮಾರ್ಕೆಟ್ಗೆ ಹಚ್ಚಬೇಕು, ನಾವೇ ಮಾರ್ಬೇಕು. ಆ ಉದ್ದೇಶ ಇಟ್ಟುಕೊಂಡ ನಾವು ಈ ಸಂಘ ಮಾಡಕತ್ತೀವಿ. ಹೆಂಗಂದ್ರ ಇಲ್ಲಿ ಬಾಕ್ಸ್ನು ನಾವ ತಯಾರು ಮಾಡಬೇಕು, ಮಾಲನ್ನು ನಾವ ಇಲ್ಲಿ ತಯಾರು ಮನುಕು ಮಾಡಿ ಅದನ್ನ ಸ್ಟೋರೇಜ್ ನಡೆಸುದು, ಕಡೆಯಾಕಿನೂ ಬಂದು ಇಟ್ಟುಕೊಳ್ಳುದು, ಅದನ್ನ ಹೊರಗಿನಕ್ಕಿಂತ ಇಲ್ಲಿ 100ಕ್ಕೆ 100 ಉತ್ತಮ ಐತಿಪ್ಪ ಅಂತೇಳಿ ಮಂದಿ ಅನ್ನು ಹಂಗ ಮಾಡ್ಬೇಕಂತೇಳಿ ಈ ಸಂಘ ಮಾಡಕತ್ತೀವಿ. ಆ ಉದ್ದೇಶ ಇಟ್ಟುಕೊಂಡ ನಾವು ಅದನ್ನ ಮಾಡಿವು. ನಾವೇನೈತಿ ಈಗಿನ್ನ ಮುಂದಿನ ಮಾಡೋದು ಬಹಳ ಐತ್ರಿ. ಅದನ್ನ ನಾವು ಈಗ ಆಗಾವ ಹೇಳಕ್ ಬರಂಗಿಲ್ಲ. ಅದನ್ನ ಮುಂದಿನ ದಿನಮಾನದಾಗ ನಾವು ಅದನ್ನ ಏನ್ ಮಾಡಿ ಅನ್ನೋದು ಮಂದಿಗೆ ಗೊತ್ತಾಗತ್ತೆ ಸರ್. ಒಳ್ಳೇದು, ತಮ್ಮ ಯೋಜನೆಗಳು ಬಹಳ ಸಂತೋಷ ಕೊಡುವಂತಹದ್ದು, ಮತ್ತು ಮುಂದಿನ ದಿನಗಳಲ್ಲಿ ಅವು ನನಸಾಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಗೌಡ್ರೆ, ಈಗ ಒಂದು ಮಾತು ಬಂತು ಏನಪ್ಪಾ ಅಂತಾರೆ, ನೈಸರ್ಗಿಕ ವಿಪತ್ತುಗಳಿಂದ ಬಹಳಷ್ಟು ತೊಂದರೆ ಆಗುತ್ತದೆ ಅನ್ನುವಂಥದ್ದು. ದ್ರಾಕ್ಷಿಗೆ ವಿಶೇಷವಾಗಿ ದ್ರಾಕ್ಷಿಗೆ ಬಹಳ ಸೆನ್ಸಿಟಿವ್ ಬೆಳೆ ಇರುವಂತಹದ್ದು, ಬಹಳಷ್ಟು ಕಾಳಜಿ ನಾವು ಮಾಡಬೇಕಾಗ್ತದೆ. ಇಂಥ ಒಂದು ಸನ್ನಿವೇಶದೊಳಗೆ ಮುಂದಿನ ದಿನಗಳಲ್ಲಿ ಸಹಿತ ಇಂಥ ಏರುಪೇರುಗಳೇನದವಲ್ಲ ಬಹಳಷ್ಟು ಆಗ್ತಾವ ಅಂತೇಳಿ ನಮ್ಮ ತಜ್ಞರು ಹೇಳ್ಕೊತಾನೆ ಬಂದಾರೆ. ಈಗ ಯಾಕಪ್ಪ ಅಂತಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಅದರಿಂದ ಮಳೆಯೂ ಹೆಚ್ಚಾಗ್ತದೆ, ಬರನೂ ಬರ್ತೈತಿ, ಚಂಡಮಾರುತಗಳು ಬರ್ತಾವ, ಗುಡುಗು ಸಿಡ್ಲು ಮಿಂಚು ಆಣೆಕಲ್ಲು ಇವೆಲ್ಲ ಇರ್ತಾವ. ಇಂಥ ಒಂದು ಸನ್ನಿವೇಶದೊಳಗೆ ಯೋಜನೆ ಮಾಡುವಂತದ್ದು ಬಹಳ ಮುಖ್ಯ ಅದ. ವಾತಾವರಣವನ್ನು ನೋಡಿಕೊಂಡು ನಾವು ಯೋಜನೆ ಮಾಡಬೇಕು. ಈ ನಿಟ್ಟಿನೊಳಗೆ ವಿಶ್ವವಿದ್ಯಾಲಯಗಳ ತಜ್ಞರು, ಅಧಿಕಾರಿಗಳು ಇವರ ಸಹಕಾರವನ್ನು ತಗೊಂಡು ತಾವು ಯಾವ ರೀತಿ ಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಕ್ಷಣ ಪಡ್ಕೊಳ್ಳೋದು ರೈತರು ಬಹಳ ಮುಖ್ಯ ಅದ. ಇದ್ರ ಬಗ್ಗೆ ಏನಾದರೂ ತಾವು ಯೋಚನೆ ಮಾಡಿದ್ದೀರಿ? ಈಗಂತರೂ ಸರ್ ನಾವು ಮೊದಲ ಅಲ್ಪ ಸ್ವಲ್ಪ ಸಾಲಿ ಕಲ್ತವ್ರು ನಾವು ಮೊದಲ. ಈಗಿನ ನಮ್ಮ ಹುಡುಗರು ಏನದಲ್ಲ, ನಮ್ಮ ಮಕ್ಕಳು ಅದಾರಲ್ಲ, ಅವರು ಡಿಗ್ರಿ ಮುಗಿಸ್ಯಾರ. ಅವ್ರ ಏನೈತಿ ಇನ್ನು ಅದ್ರ ಬಗ್ಗೆ ಅವ್ರು ಈಗಾಗಲೇ ಹೊರಗಿನ ಮಾಹಿತಿ ತಗೊಳಕತ್ಯಾರ. ನಾವು ನಾಸಿಕ್ ಕಳಿಸಿ, ನಾಸಿಕ್ದಿಂದ ಒಂದು 6 ತಿಂಗಳಿಂದ 1 ವರ್ಷ ಅಲ್ಲಿ ಕಳಿಸಿ ಅದ್ರ ಮಾಹಿತಿ ತಗೊಂಡು ನಾಸಿಕ್ದಾಗ ಇಲ್ಲಿಗೆ ನಾಸಿಕ್ಕೆ ಏನ್ ಫರಕ್ ಐತಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಸಂಬಂಧ ಕಳಿಸ್ಬೇಕಂತ ವಿಚಾರ ಇತ್ತು. ಈ ಪ್ರಕೃತಿ ವಿಕೋಪ ಮತ್ತು ಚಂಡಮಾರುತ, ಇವು ಗಾಳಿ ಗುಡುಗ ಸಿಡಿಲ ಇಂಥದ್ರಿಂದ ನಾವು ಏನ್ ಕಲ್ತು ಬಂದ್ರು ಇವು ನಮ್ಮನ್ನ ಬಿಡಂಗಿಲ್ರಿ. ಅದನ್ನ ನಾವು ಕಲಿತು ಬಂದ ವಿದ್ಯೆಯಿಂದ ಇದನ್ನ ನಾವು ಕಡಿಮೆ ಮಾಡಕ್ಕಾಗಂಗಿಲ್ಲ. ಅದನ್ನ ಏನೈತಿ ಮುಂದಿನ ದಿನಮಾನದೊಳಗ ನಾವು ಹಾಕುವುದು ಸರ್ಕಾರಿ ಗೊಬ್ಬರವನ್ನ ಪೂರ ನಿರ್ನಾಮ ಒಟ್ಟ ಇಲ್ಲ ಅನ್ನೋಂಗ ಮಾಡಿ ಹೆಂಡಿ ಗೊಬ್ಬರ ಹಾಕಿ ಗೋಮಂತ್ರದಿಂದ ಮತ್ತು ಇವು ಏನದಲ್ಲ ಗೋಮಂತ್ರದಿಂದ ತಯಾರು ಮಾಡಂತ ಇವನ್ನ ಆರ್ಗ್ಯಾನಿಕ್ ಏನ್ ಮಾಡ್ತಾರಲ್ರಿ ಇದನ್ನ ನಾವು ಮಾಡಿ ಕಿಸಿಂದ ಇದನ್ನ ರೋಗಗಳನ್ನು ನಾವು ಕಡಿಮೆ ಮಾಡ್ಕೋತೀವಿ ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿವಿ. ಅತಿ ರೋಗ ಈ ನಾವು ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಹೆಚ್ಚಿನ ರೋಗ ಬರ್ತತಿ. ಅದನ್ನ ಹಾಕ್ಲಾರ್ದ ಬೆಳೆಸಿದ್ರ ಈಗ ಇದೇ ವರ್ಷ ನಾವು ಏನೈತಿ ಬರೀ ಆರ್ಗ್ಯಾನಿಕ್ ಒಂದ್ ಸ್ವಲ್ಪ ಯೂಸ್ ಮಾಡಿವ್ರಿ. ಯೂಸ್ ಮಾಡಿದ್ದು ಅಷ್ಟ ಒಂದ್ ಯೂಸ್ ಬರೀ ಇದೇ ಸರಿ ಫಸ್ಟ್ ಮಾಡಿವಿ. ನಮಗ ಕೆಲವೊಂದ್ ಏರಿಯಾದಾಗ ಪೂರ ನಿರ್ನಾಮ ಆಗ್ಯಾವ್ರಿ. ಆದ್ರೆ ನಮ್ಮ 50% ಆಗ್ಯಾವ. 50% ಆಗ್ಯಾವ ಅಂದ್ರೆ ಅದು ರಿಸಲ್ಟ್ ಒಂದ್ ಸ್ವಲ್ಪ ಬಂದೈತಿ ಅಂತೇಳಿ ನಮ್ಗೆ ಅನಿಸೈತಿ. ಇದನ್ನ ನಾವು ಹೆಚ್ಚಿಗೆ ಮಾಡಿದೀವಿ ಅಂದ್ರೆ ಮಳಿ ಈ ಅಣಿಕಲ್ ಒಂದ್ ಬಿಟ್ಟು ಬೇಕಾದಷ್ಟು ಮಳಿ ಆದ್ರೂ ಏನು ಆಗುದಿಲ್ಲ ಅಂತ ನಮ್ಗೆ ಅನ್ಸಾಕತೈತ್ರಿ. ಅಣಿಕಲ್ ಒಂದ ಅದಕ್ಕೆ ಇದು ರೀ ಕುತ್ತ, ಅದು ಎತ್ತರ ಮ್ಯಾಗಿಂದ ದೊಡ್ಡ ಅಣಿಕಲ್ ಬಿತ್ತಂದ್ರೆ ಅದ್ ಎಂತಾದ ಕಾಯಿರ್ಲಿ ಎಂತಾದ ತಪ್ಪಲಿರ್ಲಿ ಹರ್ಕೊಂಡು ಹೋಗತಿ. ಹಂಗ ಮಳೆ ಆದ್ರೆ ಏನಾಗಂಗಿಲ್ಲ. ನಾವು ಈ ಟೈಪ್ ಮಾಡ್ಕಿಸಿಂದ ಹೆಚ್ಚಿಗೆ ಅನುಕೂಲ ಮಾಡ್ಕೋಬೇಕಂತೇಳಿ ಒಂದು ಲೆಕ್ಕ ಹಾಕೊಂಡಿವಿ. ಗೌಡ್ರೆ, ಈಗ ನಿಮ್ಮಲ್ಲಿ ಈಗ ದ್ರಾಕ್ಷಿಗೆ ಬಹಳ ಕೌಶಲಯುಕ್ತ ಕೂಲಿ ಆಳುಗಳು ಬೇಕಾಗ್ತಾರೆ. ಯಾಕಂತಂದ್ರೆ ಅದನ್ನ ಚಟ್ನಿ ಮಾಡೋದು ಒಂದು ಕೌಶಲ ಇರ್ತದ, ವಿಜ್ಞಾನ ಇರ್ತದ ಅದ್ರೊಳಗ. ನಿಮ್ಮಲ್ಲಿ ಹೆಂಗ ಪರಿಸ್ಥಿತಿ ಅದ ಕೂಲಿ ಆಳುಗಳ ಪರಿಸ್ಥಿತಿ? ಲೇಬರ್ ವಿಚಾರದಾಗ ಎಲ್ಲಾ ಕಡೆ ತ್ರಾಸ ಐತ್ರಿ. ಆದ್ರೂ ನಮ್ಮಲ್ಲಿ ಏನೈತಿ ದ್ರಾಕ್ಷಿ ಬಾಳ ಇಲ್ರಿ. ನಮ್ಮಲ್ಲಿ ದ್ರಾಕ್ಷಿ ಇಲ್ಲಿ ಒಳ್ಳೆಯ ಒಂದ್ 2 ಬೇಡ 3 ಮಂದಿ ರೈತರ ಅಟ್ಟ ಹೆಚ್ಚಿವಿ ನಾವು. ಅದನ್ನ ಪಕ್ಕ ಇದ್ರಾಗ ಪರಿಣಿತರು ಯಾರು ಇಲ್ಲ, ಯಾರು ಲೇಬರ್ಗಳು. ನಾವ ಅವ್ರನ್ನ ತಯಾರು ಮಾಡ್ಬೇಕ್ರಿ. ಅವ್ರನ್ನ ನಮ್ಮಲ್ಲಿ ಮತ್ತೊಂದು ಬರುವ ಆಳುಗಳನ್ನ ಅಲ್ಲಿ ಹಚ್ಚಬೇಕು. ಮುಂದೆ ನಿತ್ತ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತೇಳಿ 5-6 ವರ್ಷದಾಗ ಒಂದ 25-30 ಜನ ನಾವು ತಯಾರು ಮಾಡಿವಿ. ನಮಗೊಂದು 10-15 ಜನ ಬೇಕಾಗ್ತಾರ. ನಮ್ಮಲ್ಲಿ ಒಬ್ರು ಬಿಟ್ಟಿರ್ತಾರ, ಅವ್ರು ಬಂದಿರ್ತಾರ. ಹಿಂಗಾಗಿ ನಮ್ಮಲ್ಲಿ ಒಟ್ಟು ಒಂದು 30 ಜನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿವ್ ಅವ್ರಿಗೆ. ನಾವು ಮಾಡುವ ಹೊತ್ತಿನಾಗೂ ಮನೆಯವ್ರ ಮುಂದಿರತೀವಿ, ಮಾಲಕರು ಈ ಟೈಪ್ ಮಾಡ್ಬೇಕು ಈ ಟೈಪ್ ಮಾಡ್ಬೇಕು ಅಂತ ಹೇಳ್ಕೋತ ಬಂದಿವಿ. ಹಂಗ ಸಾಕೋತ ಬಂದತ್ರಿ. ಇನ್ನು ಮುಂದಿನ ದಿನಮಾನದಾಗೂ ಇಲ್ಲಿ ದ್ರಾಕ್ಷಿನ ಹೆಚ್ಚಿಗೆ ಆಗುವ ಸಾಧ್ಯತೆ ಐತಿ. ಮತ್ತ ಈಗ ಇತ್ತಿತ್ತಲಾಗ ಇವು ಯುಪಿಯಿಂದ ಬರಾಕತ್ಯಾರ್ರಿ, ಯುಪಿಯಿಂದ ಮಂದಿ ಬಂದು ಒಂದೊಂದು ಟೀಮ್ ಅಲ್ಲೆಲ್ಲ ಒಂದು ಟೀಮ್ ಇರ್ತಾರ, ಅವ್ರಿಗೆ ಅಗಾವ ಟೆಂಡರ್ ಕೊಡ್ತಾರ, ಅವ್ರ ಗಿಡದ ಲೆಕ್ಕದ ಮ್ಯಾಗ ಇರ್ತೈತಿ. ಅವರು ಬಂದ್ ಮಾಡಾಕತ್ಯಾರ ನಾವೇನ್ ಅವ್ರನ್ನ ಯುಪಿ ಅವ್ರ ಹೆಚ್ಚಿಲ್ಲ, ನಮ್ಮಲ್ಲಿ ಲೋಕಲ್ ಮಂದಿ ತಗೊಂಡ ಮಾಡಿವಿ. ನಮಗೇನ್ ಹಂಗೇನ ಸರಿ ಅನ್ಸೈತ್ರಿ, ನಾವು ಕಡ್ಡಿ ಮಾಡೋದ್ರಾಗ್ಲಿ, ಕಾಯಿ ಕಟ್ ಮಾಡೋದ್ರಾಗ್ಲಿ, ಮುಂದೆ ಚಟ್ನಿ ಆಗ್ಲಿ, ಇವತ್ತ ಕೆಲಸ ತಗೋದ್ರಾಗ್ಲಿ, ಬಣ್ಣ ಹಚ್ಚು ಎಲ್ಲಾನು ಹಿಡ್ಕೊಂಡು ಹೆಚ್ಚು ಕಡಿಮೆ ಇಲ್ಲೇ ನಾವು ಲೋಕಲ್ ಆಳುಗಳೆಲ್ಲ ಮಾಡ್ಸಕತ್ತೀವಿ. ಆ ಟೈಮ್ಕ ಅವ್ರಿಗೆ ಆಗಾವ ಹೇಳ್ಕೊಂಡಿರ್ತೀವಿ, ಬರ್ತಾರ್ರಿ ಕೆಲಸ ಮಾಡಿಕೊಡ್ತಾರ. ಮತ್ತ ಹಂಗ ಏನೋ ಅನಿವಾರ್ಯ ಇರ್ಲಾರ್ದಾಗ ಮಗ್ಲು ಇಲ್ಲೆಲ್ಲ ಕಾಕಂಡಿಕಿ, ಹಮದಾಪುರ, ಚಿಕ್ಕಲಿಕಿ ಕ್ರಾಸ್ ಮೊದಲಿನೂ ದ್ರಾಕ್ಷಿ ಊರ್ರೆವು, ಅಂತ ಊರಿಂದ ಟೀಮ್ ತರಿಸ್ತೀವಿ. ಒಟ್ಟ ಇಲ್ಲಿ ಬಹಳ ಮಂದಿ ಯಾರು ಸಿಗಲಾರ್ದ ಅವರು ಯುಪಿಯಿಂದ ಬಂದದ ಟೀಮ್ ಇರ್ತಾವ್ರಿ, ಅವ್ರು ಎಲ್ಲರೂ ಒಂದ್ ಕಡೆ ಸ್ಟ್ಯಾಂಡ್ ಮಾಡಿರ್ತಾರ, ಅಲ್ಲಿದಿಂದ ಅವ್ರನ್ನ ತಗೊಂಡ್ಬಂದು ತಮ್ಮ ಕೆಲಸ ಮಾಡ್ಕೋತಾರ ರೈತರು. ಈಗ ಪ್ರತಿ ವರ್ಷ ಎಷ್ಟು ಇಳುವರಿ ನೀವು ತೆಗಿತಾ ಇದ್ರಿ? ಒಂದ್ ಎಕರೆಗೆ ನನಗೆ ಹೇಳ್ರಿ, ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ತದ, ಆಮೇಲೆ ಎಷ್ಟು ಇಳುವರಿ ಬರ್ತದ, ಮತ್ತೆ ಏನು ಆದಾಯ ಬರ್ತದ ಸರಾಸರಿ? ಆದಾಯ ಅಂದ್ರೆ ಸರ, ಈಗ ನಾವು ಯಾವುದೇ ಪೀಕ್ ಮಾಡಿದ್ರು ಈ ಪ್ರಕೃತಿ ಈ ಕೋಪಕ್ಕೆ ಹಾನಿ ಆಗಲಾರ್ದ ಬತ್ತ ಅಂದ್ರ ಈ ದ್ರಾಕ್ಷಿ ಮುಂದೆ ಯಾವ ಪೀಕೂ ಇಲ್ಲ, ಅದೇ ದೊಡ್ಡ ಪೀಕ್ ಈಗ. ಆದ್ರೆ ಏನೈತಿ, ಮಿನಿಮಮ್ 3 ಟನ್ ಅಂತರೂ ಬೆಳಿಬೇಕ್ರಿ ಎಲ್ಲರೂ, ಬೆಳೆಯವ್ರು 5 ಟನ್ 6 ಟನ್ ಬೆಳಿತಾರ್ರಿ. ಆದ್ರೆ ನಾವು ಇಲ್ಲಿ 6 ವರ್ಷದಿಂದ ನಾವು ಹೆಚ್ಚು ಬೆಳೆಯಕತ್ತೀವಿ. ಮಿನಿಮಮ್ 3 ಟನ್ ನಾವು ಮಾಡಿವ್ರಿ, 3 ಟನ್ ಮಾಡಿವಿ. 150-190 ಮಟ ರೇಟ್ ಐತೆವು. ನಾವು 150 ಟಾರ್ಗೆಟ್ ಮಾಡ್ಕೊಳ್ಳ್ರಿ, ಎವರೇಜ್ ಸುಮಾರ ಚಲೋ ಎವರೇಜ್ 150 ರೂಪಾಯಿ ರೇಟ್ ಬರ್ತೈತಿ ಮನುಕರಿ, 150 ರೂಪಾಯಿ ಒಂದ್ ಕೆಜಿ ರೀ. ಮತ್ತ ಹಸಿಕಾಯಿ ಆದ್ರೆ 30 ರೂಪಾಯಿ 32 ರೂಪಾಯಿ ಒಂದ್ ಕಿಲೋ ಮಾರ್ತತ್ರಿ. ಅದೂ ಒಂದ್ ವರ್ಷ ಕೊಟ್ಟಿದ್ದೀವ್ರಿ, 2 ಎಕರೆ ಫಸ್ಟ್ನೇ ವರ್ಷ ಹಚ್ಚಿದೀವ್ರಿ. ಅದು ಮಾಣಿಕ ಚಮನ್ ಅಂತೇಳಿ 32 ಟನ್ ಕಾಯಿ ಹೊಂಡಿತೀರ ಫಸ್ಟ್ನೇ ವರ್ಷ ರೀ. 32 ಟನ್ ಕಾಯಿ ಹೊಂಟ್ರೆ 2 ಎಕರೆ 936,000 ರೂಪಾಯಿ ಆತ 2 ಎಕರೆ. ಮತ್ತ ಎರಡನೇ ವರ್ಷನು ಚಲೋ ಹೊಂಟೈತ್ರಿ, ಅದು 10 ಟನ್ ಮನುಕಾತು, 10 ಟನ್ ಮನುಕಾತು 150 ರೂಪಾಯಿ ಮಾರ್ತಿ, ಅದ 2 ಎಕರೆ 15 ಲಕ್ಷದ ಆತು. ಉತ್ಪನ್ನ ಎದುರಾಗು ಬರಂಗಿಲ್ಲ. ಆದ್ರ ಅದ್ರ ನುಕ್ಸಾನ ಅಂತ ನಾವ್ ಏನಾರ ಆಕೈತಿಪ್ಪ ಅಂತಂದ್ರ ರೋಗಿನೊಳಗೆ ಏನ್ ನುಕ್ಸಾನ್ ಆಗುದಿಲ್ಲ, ರೋಗ ಎಂತಾದಿದ್ರು ಎಣ್ಣಿ ಹೊಡಿತಾರ. ಅದಕ್ಕೆ ಕುತ್ತಂದ್ರ ಮಳಿ, ಪ್ರಕೃತಿ ಕೋಪ, ಚಂಡಮಾರುತ, ಆಣಿಕಲ್ಲ, ಇದರಿಂದ ಮಾತ್ರ ಹಾನಿಯಾಗಿ ನುಕ್ಸಾನ್ ಹಾಕೊಂಡ್ ರೈತ. ಅದನ್ನ ಬಿಟ್ಟರೆ ರೋಗಿನಾಗ ಯಾವನು ಹೋಗಂಗಲ್ರಿ, ಈಗ ಎಲ್ಲಾ ತರ ಎಣ್ಣೆ ಅದಾವು, ಎಲ್ಲಾನು ಹೊಡಿತಾರ, ಎಲ್ಲಾನು ಮಾಡಿನೂ ಈ ಆಣಿಕಲ್ಲ ಮಳಿ ಬಿದ್ರೆ ಅವ್ನು ಹಣಿ ಬರ ಹೋಗ್ಬಿಡ್ತಾನ ಜಡ್ ಕಡಿತಾವ. ಗೌಡ್ರೆ, ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವಗಳನ್ನು ಹಂಚ್ಕೋಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಕೊಡ್ತೀವಲ್ರಿ ಸರ್, 9714116 ಆತ್ಮೀಯರೇ, ಗೌಡಪ್ಪ ಗೌಡ ಪಾಟೀಲ್ ಅವರು ಹೇಳಿದಂತ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9714116936 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಗೌಡಪ್ಪ ಗೌಡ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ದ್ರಾಕ್ಷಿ ಬೆಳೆಯ ಅನುಭವಗಳನ್ನ ಮತ್ತ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ರೈತರಿಗೆ ಈ ದ್ರಾಕ್ಷಿ ಬೆಳೆಯಿಂದ ಅನುಕೂಲ ಕಲ್ಪಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಈಗ ದೇವಕಮ್ಮ ಭವಾನಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನಟಗಲ್ಲ ನಂಬ ದೇವರಿ ಮುರುಗಪ್ಪರಿದ್ದಾರೆ ಮನ ಬಾರಿ ಮಠ ಕಟ್ಟಿಸರೆ ಮನ ಬಾರಿ ಕೋಲೆ ಅನ್ನ ಕೋಲೆ ಮಠ ಕಟ್ಟಿಸರೆ ಮನ ಬಾರಿ ಕೋಲೆ ಅನ್ನ ಕೋಲೆ ಮಠ ಕಟ್ಟಿಸರೆ ಮನ ಬಾರಿ ಕೋಲೆ ಅನ್ನ ಕೋಲೆ ಮಠ ಕಟ್ಟಿಸರೆ ಮನ ಬಾರಿ ಕೋಲೆ ಅನ್ನ ಕೋಲೆ ಮಠ ಕಟ್ಟಿಸರೆ ಮನ ಬಾರಿ ಮಠದ ಬಗಿಲ ಗಂಗೆ ಮಾರಿ ಮಠದ ನೆರಳಲ್ಲಿ ಚಮತಗಾರಿ ಕೋಲೆ ಅನ್ನ ಕೋಲೆ ಮಠದ ನೆರಳಲ್ಲಿ ಚಮತಗಾರಿ ಕೋಲೆ ಅನ್ನ ಕೋಲೆ ಮಠದ ನೆರಳಲ್ಲಿ ಚಮತಗಾರಿ ಕೋಲೆ ಅನ್ನ ಕೋಲೆ ಮಠದ ನೆ ಹೇಳಲಿ ಚಮತ್ತುಗಾರಿ ಕೋಲೆ ಅನ್ನ ಕೋಲೆ ಕಂಬಗೋಳೆ ಕುಂದ